ಹೊರಮುಖವಾಗಿ ಬಿಡ್ತಾನೆ ಅಜ್ಞಾನದಿಂದಾಗಿ. ಆವಾಗ ಅನಾತ್ಮವಾದ ಶರೀರದಲ್ಲಿ ನಾನು ಎನ್ನುವ ಭಾವ ಮೂಡುತ್ತದೆ, ಕಲಯತಿ. ಆ ಶರೀರವೇ ನಾನು ಅಂತ ಅವನು ನಿಶ್ಚಯಿಸ್ಕೊಂಡ್ಬಿಡ್ತಾನೆ. ಯಾಕೆ ಅದು ಒಂದೇ ಅವನಿಗಿರೋದೀಗ, ತಾನು ತಾನು ತನ್ನಂತೆಯೇ ತನಗೆ ಲಭ್ಯವಿಲ್ಲದೆ ಇದ್ದಾಗ ಇನ್ನೊಂದೇ ತಾನು ಅಂತ ಆಗ್ತದೆ. ತಾನು ತನ್ನಂತೆಯೇ ತನಗೆ ಲಭ್ಯವಾಗದೇ ಇದ್ದಾಗ ಇನ್ನೊಂದು ತಾನು ಅಂತ ಹೇಳೋದು. ಇಷ್ಟೇ ಇರೋದದು. ಹಗ್ಗವು ಹಗ್ಗದಂತೆಯೇ ನಮಗೆ ಲಭ್ಯವಿಲ್ಲದೆ ಇದ್ದಾಗ ಇಲ್ಲದೇ ಇರುವ ಹಾವು ಇದೆ ಎಂದು ನಾವು ಸ್ವೀಕಾರ ಮಾಡಿಬಿಡ್ತೇವಲ್ವೋ ಹಾಗೆ. ಹೈಯರ್ ಸ್ಟಡೀಸ್ಗೆ ಫಾರಿನ್ ಹೋಗಿರ್ತಾನೆ, ಹೈಯರ್ ಸ್ಟಡೀಸ್ ಮಧ್ಯದಲ್ಲಿ 3 ತಿಂಗಳ ವೆಕೇಷನ್ ಅಂತ ಬರ್ತಾನೆ, ಸಮ್ಮರ್ ವೆಕೇಷನ್. ಮಾರ್ನಿಂಗ್ ಈವ್ನಿಂಗ್ ವಾಕಿಂಗ್ ಹೋಗ್ತಾ ಇರ್ತಾನೆ ತನ್ನ ನೇಟಿವ್, ತನ್ನ ಸ್ವಂತ ದೇಶದಲ್ಲಿ ವಾಕಿಂಗ್ ಹೋಗ್ತಾ ಇರ್ತಾನೆ. ಅದೊಂದು ಸ ವಾಕಿಂಗ್ ಮಾಡಿ ಬಂದ ತಕ್ಷಣ ಮನೆಯೊಳಗನೆ ಆ್ಯಸ್ ಯೂಶುವಲ್ ನಾಯಿ, ಪೊಮರಿನ್ ನಾಯಿ, ಪೊಮರಿನ್ ನಾಯಿ. ಅದೇನಾಗ್ಬಿಡ್ತದೆ, ಖುಷಿಯಿಂದ ಮೈ ಮೇಲೆ ಜಿಗುತ್ತೆ. ಆ್ಯಸ್ ಯೂಶುವಲ್ ದಿವಸ ಜಿಗುತ್ತೆ, ಇವತ್ತು ಜಿಗುತ್ತೆ. ಇವನು ಕಕ್ಕ ಕಕ್ಕ ಕಕ್ಕ ಕಕ್ಕ ಅಂತ ಓಡೋಗ್ಬಿಟ್ಟಾಯ್ತು, ಕೋಳಿ ಹಾಗೆ ಶಬ್ದ ಮಾಡ್ಕೊಂಡು ಓಡೋಗ್ಬಿಟ್ಟು. ಏನೋ ಆಟ ಆಡ್ತಾ ಬಿಡೋದು, ಜನ ಮನೆ ಜನ ತಿಳ್ಕೊಂಡು ಆಟ ಆಡ್ತಾನೆ. ಆ ನಂತರ ರೂಮಿಗೆ ಹೋದಾಗ ಅದು ನಾಯಿ ರೂಮಿಗೆ ಹೋಗ್ತದೆ, ಅಲ್ಲಿ ಮತ್ತೆ ಕಕ್ಕ ಕಕ್ಕ ಕಕ್ಕ ಕಕ್ಕ ಅಂತ ಹೋಗ. ಒಂದು ದಿವಸ ಆಯ್ತು, ಎರಡು ದಿವಸ ಆಯ್ತು, ನಾಯಿ ನೋಡಿದ ತಕ್ಷಣ ಕಕ್ಕ ಕಕ್ಕ ಕಕ್ಕ ಅಂತ. ಯಾಪ ಇದು ಹೇಳ್ತು. ಆ ನಂತರ ಸೈಕಾಟ್ರಿಸ್ಟ್ ಅಂತ ಕರ್ಕೊಂಡು ಹೋಗ್ತಾರೆ, ಸೈಕಾಟ್ರಿಸ್ಟ್ ಅವರು ಪರೀಕ್ಷೆ ಮಾಡ್ತಾರೆ. ಏನಪ್ಪ ವಾಕಿಂಗ್ ಎಲ್ಲೆಲ್ಲಿ ಹೋಗಿದ್ದಿ ನೀನು ಅಂತ ಅವನಿಗೆಲ್ಲ ಒಳ್ಳೆ ಮುಳ್ಳ ಪ್ರಶ್ನೆ ಕೇಳ್ತಾರೆ. ಏನಾಯ್ತಲ್ಲಿ, ಏನಾದರೂ ನಡೀತಾ? ಹಾ, ಒಂದು ದೊಡ್ಡ ನಾಯಿ ಕೋಳಿ ಕತ್ತನ್ನು ಹಿಡಿದ್ಬಿಟ್ಟು ಅದು ಕೊಂದು ಹಾಕ್ಬಿಡ್ತು, ಅದು ನಾನು ನೋಡಿದೆ. ಯಾವುದೋ ಕೋಳಿ ಯಾವುದೋ ನಾಯಿಯಿಂದ ಹಿಡಿಯಲ್ಪಟ್ಟು ಸತ್ತಾಗ ಮನೆ ನಾಯಿ ನೋಡಿದ್ರೆ ಇವನು ಯಾಕೆ ಕೊಕ್ಕೋ ಅನ್ಬೇಕು? ಅನಾತ್ಮದಲ್ಲಿ ನಾನು ಅನ್ನೋ ಬುದ್ಧಿ ಹೆಂಗಿರ್ತದೆ, ಹೆಂಗಿರ್ತದೆ? ಹೀಗಿರ್ತದೆ, ಯಾವುದಾದ್ರು ನಾಯಿ ಎದುರಿಗೆ ಬಂದ್ರೆ ಇವನು ಕೋಳಿ ಆಗ್ಬಿಡ್ತಾನೆ. ಇವನು ಕೋಳಿ ಆಗ್ಬಿಟ್ಟ ಅಂತಂದ್ರೆ ಆ ನಾಯಿ ಇವನಿಗೆ ಹಿಡಿಲಿಕ್ಕೆ ಬರ್ತದೆ. ಆ ನಾಯಿ ಇವನಿಗೆ ಹಿಡಿಲಿಕ್ಕೆ ಬಂದಾಗ ಇವನು ಏನು ಶಬ್ದ ಮಾಡಬೇಕು? ಕಕ್ಕ ಕಕ್ಕ ಕಕ್ಕ ಆಯ್ತಿಲ್ಲ. ಡಾಕ್ಟ್ರಿಗೆ ಗೊತ್ತಾಯ್ತು, ಓ ಇದು ಹೀಗಿದೆ. ಆಮೇಲೆ ದಿವಸ ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗ್ತದೆ, 9 ಗಂಟೆ ಬನ್ನಿ, 10:00-11:30 ನಾನು ಟ್ರೀಟ್ಮೆಂಟ್ ಮುಗಿಸ್ಬಿಡ್ತೀನಿ, ಕರ್ಕೊಂಡು ಹೋಗ್ಬೇಕು. ಡೈಲಿ ಬರೋದು ಹೋಗೋದು ಬರೋದು ಹೋಗೋದು. ಒಂದು ದಿವಸ ಚಿತ್ರ ತೋರಿಸಿದ್ವಿ, ಏನಪ್ಪ ಇದು ಕೋಳಿ, ಇದೇನಪ್ಪ ಇದು ನಾಯಿ, ನೀನ್ ಯಾರಪ್ಪ? ನಾನು ರಾಮಚಂದ್ರ. ಇದೇನಪ್ಪ ಕೋಳಿ, ಇದೇನಪ್ಪ ನಾಯಿ, ಎಲ್ಲ ಚಿತ್ರ ತೋರಿಸೋದು, ಚಾರ್ಟ್ ತೋರಿಸೋದು. ಕೊನೆಗೆ ಒಂದು ದಿವಸ ಆ ಸ್ಟಫ್ಡ್ ಅನಿಮಲ್ ಇರ್ತಾವ ನೋಡ್ರಿ, ಒಳಗೆ ತುಂಬಿರ್ತಾರೆ, ಅದನ್ನ ತುಂಬಿ ಲೈವ್ ಕೋಳಿ ಅಂತಂದಿರ್ತಾರೆ. ಇದೇನಿದು ಕೋಳಿ, ನೀನ್ ಯಾರು? ರಾಮಚಂದ್ರ. ಕೋಳಿ ಹೆಂಗೆ ಕೂಗ್ತದೆ? ಕಕ್ಕ ಕಕ್ಕ ಅಂತ ಕೂಗ್ತದೆ. ನೀನು ಹೆಂಗೆ ಕೂಗ್ತೀಯ? ನಾನು ಮಾತಾಡ್ತೀನಿ ಸರ್, ನಾನು ಕೋಳಿ ಅಲ್ಲ. ಅವನು ಹಿಂಗೇ ಅವನಿಗೆ ಡಿಫ್ರೆನ್ಸ್ ತೋರಿಸಿ ತೋರಿಸಿ ತೋರಿಸಿ ಕೊನೆಗೆ ಅವನಾಗೆ ಎಲ್ಲವನ್ನು ರಿಕಗ್ನೈಸ್ ಮಾಡಿ, ನಾನು ಕೋಳಿ ಅಲ್ಲ, ನಾನು ರಾಮಚಂದ್ರ, ನಾನು USA ಹೋಗಬೇಕು ಅಂತೆಲ್ಲ ನಿರ್ಧಾರ ಕ್ಲೀನ್ ಆಗಿ ಎಲ್ಲ ಹೇಳ್ತಾನೆ, ನಾ ಪಿ ಎಚ್ ಡಿ ಮಾಡ್ತಾ ಇದ್ದೀನಿ ಅಂತೆಲ್ಲ ಕ್ಲೀನ್ ಆಗಿ ಹೇಳ್ತಾನೆ. ಡಾಕ್ಟ್ರಿಗೆ ಭಾರಿ ಖುಷಿ ಆಗ್ಬಿಡ್ತಾರೆ, ಫೋನ್ ಮಾಡ್ತಾರೆ ಮತ್ತೆ ನೋಡಿ ನಿಮ್ಮ ಹುಡುಗ ಪೂರ ಆಲ್ ರೈಟ್ ಆಗಿದ್ದಾನೆ, ನೀವು ಕರ್ಕೊಂಡು ಹೋಗ್ಬೋದು ಕರ್ಕೊಂಡು ಹೋಗ್ಬೋದು. ಅವ್ರು ಕಾರ್ ತಗೊಂಡ್ಬರ್ತಾರೆ ಕರ್ಕೊಂಡು ಹೋಗ್ಲಿಕ್ಕೆ. ಕಾರು ಪಾರ್ಕ್ ಬಾಗಿಲು ತೊಳೆದು ಪಾರ್ಕ್ ಮಾಡಿ ಕೆಳಗೆ ಇಳಿತಾ ಇದ್ದಂತೆ ಕಿಟಕಿಯಿಂದ ಅವ್ರ ಮನೆ ನಾಯಿ ಪಾಮ್ರಿ ನಾಯಿ ಕಿಟಕಿಯಿಂದ ಜಿಗಿತದೆ. ಜಿಗಿದು ಅದು ಮೂಸ್ನಾ ನೋಡ್ತಾ ನೋಡ್ತಾ ನೋಡ್ತಾ ಯಜಮಾನ ಎಲ್ಲಿದ್ದಾನೆ, ಅವನು ಆಫೀಸ್ನಲ್ಲಿ ಡಾಕ್ಟರ್ ಆಫೀಸ್ನಲ್ಲಿ ಕೂತಿರ್ತಾನೆ, ಗುಣ ಆಗ್ಬಿಟ್ಟದ ಅವನಿಗೀಗ. ಆ ಡಾಕ್ಟರ್ ಆಫೀಸ್ನಲ್ಲಿ ಕೂತಿರ್ತಾನೆ, ಸೀದಾ ಉದ್ದ ಅವ್ನು ತೊಡೆ ಮೇಲೆ ಟನ್ ಅಂತ ಜಿಗಿದು ಕೂತಿರ್ತಾನೆ, ಕಕ್ಕ ಕಕ್ಕ ಕಕ್ಕ ಕಕ್ಕ ಅಂತ ಮತ್ತೆ ಹೊಡಿ. ಉಪನ್ಯಾಸದ ಚೇಂಬರ್ನಲ್ಲಿ ನಾವೆಲ್ಲ ಬ್ರಹ್ಮದೇ ಆಗಿರ್ತೀವಿ, ಯಾವಾಗ ಹೊರಗೆ ಹೋದ ತಕ್ಷಣ ಅದ ಇದು ಚಿನ್ಮಯಾನಂದ ವಾಚ್. ಇದನ್ನ ನಮ್ಮ 280 ಸನ್ಯಾಸಿಗಳಲ್ಲಿ ಈ ಉದಾಹರಣೆ ಯಾರು ಕೊಡೋದಿಲ್ಲ, ನಾವೊಬ್ಬರೇ ಕೊಡೋದಿಲ್ಲ. ಇಲ್ಲೆಲ್ಲ ಸರಿಯಾಗೇ ಇರ್ತದೆ. ಹೇಗೆ ಡಾಕ್ಟರ್ ಎದುರಿಗೆ ನಾಯಿ ಇಲ್ಲದೆ ಇದ್ದಾಗ ಡಾಕ್ಟರ್ ಅಲ್ಲಿ ಇದ್ದಾಗ ಇವನು ಸರಿಯಾಗೇ ಇದ್ದ. ಅವನು ನಾನು ರಾಮಚಂದ್ರ ಯು ಎಸ್ ಸಿ ಹೋಗ್ಬೇಕು, ಅಮೇರಿಕಾ ಹೋಗ್ಬೇಕು, ಇನ್ನು 1 ವರ್ಷ ಬಾಕಿ ಇದೆ, ಪಿ ಎಚ್ ಡಿ ಮಾಡಬೇಕು, ಎಲ್ಲ ಪರ್ಫೆಕ್ಟ್ ಆಗಿ ಉತ್ತರ ಕೊಟ್ಟ, ಕ್ಲೀನ್ ಆಗಿ ಅರ್ಥ ಆಗಿದೆ ಅವನು ತಾನು ಯಾರು ಅನ್ನೋ ಸ್ಪಷ್ಟವಾಗಿದೆ ಈಗ. ಆದರೂ ಸ್ಪಷ್ಟವಾಗಿಲ್ಲ, ಯಾಕೆ ಅನಾತ್ಮ ಎದುರುಗಡೆ ಬಂದಿಲ್ಲ ಇನ್ನು. ಅನಾತ್ಮ ಏನು, ನಾಯಿ ನಾಯಿ ಅನಾತ್ಮ, ಅದು ಎದುರು ಬಂದ ತಕ್ಷಣ ಇವನೇ ಏನಾಗ್ಬಿಡ್ತಾನೆ, ಕೋಳಿ ಸಾಯೋ ಕೋಳಿ. ಕೊಯ್ಯೋ ಕೊಯ್ಯೋ ಕೊಯ್ಯೋ ಕೊಯ್ಯೋ ಮುಗಿಯೋದಿಲ್ಲ, ಮುಗಿಯೋದಿಲ್ಲ ಜೀವಾತ್ಮನ ಕೊಯ್ಯೋ ಕೊಯ್ಯೋ ಮುಗಿಯೋದೇ ಇಲ್ಲ. ಇದ್ರೂ ಕೊಯ್ಯೋ ಕೊಯ್ಯೋ, ಇಲ್ಲದೆ ಹೋದ್ರೂ ಕೊಯ್ಯೋ ಕೊಯ್ಯೋ. ತಾನು ತೇಜಪುಂಜನಾದಂತಹ ಕೇವಲ ಅಖಂಡ ಸಚ್ಚಿದಾನಂದ ಆತ್ಮನೇ ಆಗಿದ್ದರೂ ಕೂಡ ಚಿರಭೂತೆ ಅಜ್ಞಾನದಿಂದಾಗಿ ಆ ಕಡೆಗೆ ಮುಖ ಮಾಡಿದ್ದರಿಂದ, ಹೊರಮುಖವಾಗಿ ಮಾಡಿದ್ದರಿಂದ, ಹೆಂಗೆ ಕಠೋಪನಿಷತ್ತಲ್ಲಿ ಹೇಳಿದಂತೆ ಪರಾಂಚಖಾನಿ. ಇನ್ನು ಹೇಳಿದ್ದಾರೆ ಕಠೋಪನಿಷತ್ತಲ್ಲಿ ಪರಾಂಚಖಾನಿ ಪರಾಕ್ ಪಶ್ಯಂತಿ ನ ಅಂತರಾತ್ಮ. ಈ ಇಂದ್ರಿಯಗಳು ಹೊರಮುಖವಾಗಿದ್ದರಿಂದಾಗಿ, ಅಜ್ಞಾನದಿಂದಾಗಿ ಆತ್ಮನೂ ಕೂಡ ಹೊರಮುಖನಾಗಿಬಿಟ್ಟಿದ್ದಾನೆ. ಹೊರಮುಖವಾದ ಇಂದ್ರಿಯಗಳ ಜೊತೆ ತಾನು ಕೂಡಿಕೊಂಡು ಹೊರಮುಖವಾದಾಗ ಹೊರಗೆ ಏನಿದೆ ಅನಾತ್ಮ, ಆದ್ರೆ ಅವನಿಗೆ ಅನಾತ್ಮ ಅಂತ ಅನಿಸೋದೇ ಇಲ್ಲ, ಅದಷ್ಟು ಏನು ಆತ್ಮ. ಹೀಗಾಗಿ ಮೋಹ ಡೆಫಿನೇಷನ್ ಕೊಟ್ಟಿದ್ದೀನಿ, ನಾನಲ್ಲದ್ದರಲ್ಲಿ ನನ್ನದಲ್ಲದ್ದರಲ್ಲಿ ನಾನು ನನ್ನದು ಎನ್ನುವ ಭಾವ ಯಾವಾಗ ಮೂಡ್ತದೋ ಅದು ಮೋಹ, ಬೀಜ ಅಹಂಕಾರ. ನಾನಲ್ಲದ್ದರಲ್ಲಿ ನನ್ನದಲ್ಲದ್ದರಲ್ಲಿ ನಾನು ನಂದು ಎನ್ನುವ ಭಾವ ಯಾವಾಗ ಮೂಡ್ತದೆ ಅದು ಮೋಹ ಅನಿಸಿಕೊಳ್ತದೆ, ಅದಕ್ಕೆ ಬೀಜ ಅಹಂಕಾರ. ಮೋಹಾತ್ ಅನಾತ್ಮಾನಂ ಶರೀರಂ ಅಹಮಿತಿ ಕಲಯತಿ. ಆ ಶರೀರವನ್ನೇ ತಾನು ಎಂದು ನಿಶ್ಚಿಸ್ಕೊಂಡ್ಬಿಡ್ತಾನೆ. ತತಃ ವಿಕ್ಷೇಪಾಖ್ಯಾಹ, ಆವಾಗ ಆ ವಿಕ್ಷೇಪ ಅನ್ನೋದಿದೆಯಲ್ಲ ರಜೋಗುಣದಿಂದ ಇದ್ದಂತಹ, ರಜೋಗುಣದಿಂದ ಪೋಷಿಸಲ್ಪಟ್ಟಂತಹ ವಿಕ್ಷೇಪ, ತಮೋಗುಣದಿಂದ ಏನು ಪೋಷಿಸಲ್ಪಟ್ಟಿದೆ ಆವರಣ, ರಜೋಗುಣದಿಂದ ಏನು ಪೋಷಿಸಲ್ಪಟ್ಟಿದೆ ವಿಕ್ಷೇಪ. ಹೀಗಾಗಿ ಅದಕ್ಕೆ ಬಲ ಜಾಸ್ತಿ, ರಜೋಗುಣಕ್ಕೆ ಬಲ ಜಾಸ್ತಿ. ಆ ಬಲದಿಂದ ಅದು ಏನ್ ಮಾಡ್ತದೆ, ಊರು ಶಕ್ತಿ ಭಾರಿ ಬಲವಾಗಿರ್ತದೆ. ಅದರಿಂದಾಗಿ ಕಾಮ ಕ್ರೋಧ ಪ್ರಭೃತಿ ಬಿಹಿ ಇವರೆಲ್ಲ ವಿಶೇಷವಾದ ಬಂಧು ಬಾಂಧವರು. ಇವರು ಬಂಧು ಬಾಂಧವರು ಯಾರಿವರು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ. ಏನೋ ಏನೋ ಸೂತ್ರ ಇದೆಯಲ್ಲಪ್ಪ, ಕೆ ಸ್ಕ್ವೇರ್ ಎಲ್ ಎಂ ಕ್ಯೂಬ್, ಕೆ ಸ್ಕ್ವೇರ್ ಎಲ್ ಎಂ ಕ್ಯೂಬ್, ಕೆ ಸ್ಕ್ವೇರ್ ಕಾಮ ಕ್ರೋಧ, ಎಲ್ ಲೋಭ ಮೋಹ ಮದ ಮತ್ಸರ. ಇದು ಯಾವಾಗ ಫಾರ್ಮೇಷನ್ ಆಗುತ್ತೆ? ಇದು ಈಕ್ವೇಷನ್. ಒಂದು ದಿವಸ ನಾನು ಕೆನಡಾ ದೇಶ ಹೋಗಿ ಏರ್ಪೋರ್ಟ್ನಾಗ ಕೂತಿದ್ದೆ, ಟೊರಂಟೋದಾಗ ಕೂತಿದ್ದೆ. ಟೊರಂಟೋ ಏರ್ಪೋರ್ಟ್ನಾಗ ಕೂತ್ಕೊಂಡಾಗ ಅಲ್ಲೊಂದು ಏರ್ಲೈನ್ ಇದೆ, ಅದ ಹೆಸರು ಕೆ ಎಲ್ ಎಂ ಏರ್ಲೈನ್ಸ್ ಅಂತ. ಸುಮ್ಮನೆ ಮಾಮೂಲಾಗಿ ಕೂತಿದ್ದೆ, ಸಮಯ ತೆಗಿಬೇಕಾಯ್ತು, 2 ತಾಸು ಗ್ಯಾಪ್ ಇತ್ತು, ಸಮಯ ತೆಗೆದು ಕೂತಿದ್ದೆ. ಅದು ಮತ್ತೆ ಮತ್ತೆ ಅದೇ ಕಣ್ಣಿಗೆ ಇದ್ಬಹುದು, ಕೆ ಎಲ್ ಎಂ ಏರ್ಲೈನ್, ಕೆ ಎಲ್ ಎಂ ಏರ್ಲೈನ್, ಕೆ ಎಲ್ ಎಂ ಏರ್ಲೈನ್, ಕೆ ಎಲ್ ಎಂ ಏರ್ಲೈನ್. ನಾನು ನೋಡ್ತಾ ಇದ್ದೆ, ಅದು ಚಿಂತನೆ ಶುರು ಆಗ್ಬಿಡ್ತು. ಕೆ ಅಂದ್ರೆ ಕಾಮ, ಎಲ್ ಅಂದ್ರೆ ಲೋಭ, ಎಂ ಅಂದ್ರೆ ಮೋಹ ಮದ ಮತ್ಸರ. ಓಹೋ, ಹಾಗಾದ್ರೆ ಈಗ ಯಾಕೆ ನಾವು ಇದನ್ನು ಫಾರ್ಮೇಷನ್ ಮಾಡಬಾರ್ದು? ಏನು ಕೆ ಸ್ಕ್ವೇರ್ ಎಲ್ ಎಂ ಕ್ಯೂಬ್? ಈಗ ನೀವು ಕಾಮ ಕ್ರೋಧ ಅಂತ ಕಂಠಪಾಲ ಮಾಡಬೇಕಾಗಿಲ್ಲ, ನೀವು ಸಿಕ್ಬಿಡ್ತೀವಿ. ಕೆ ಸ್ಕ್ವೇರ್ ಕೆ ಕೆ ಅಂತ ಅರ್ಥ, ಕಾಮ ಕ್ರೋಧ, ಎಲ್ ಲೋಭ, ಎಂ ಕ್ಯೂಬ್ ಮೋಹ ಮದ ಮತ್ಸರ. ಇವು ಇವನ ಬಂಧುಗಳು, ಸಂಬಂಧಿಕರು, ಪ್ರಭೃತಿವಿಹಿ. ಇವರು ಯಾರಿವರು? ಪ್ರಭೃತಿವಿಹಿ. ಇವುಗಳಿಂದ ಏನಾಗಿದೆಪ್ಪ ಇವನಿಗೆ? ಬಂಧನ ಗುಣೈಹಿ. ಈ ಕಾಮಕ್ರೋಧಾದಿಗಳ ಸ್ಪೆಷಲ್ ಕ್ಯಾರೆಕ್ಟರ್ ಏನಂದ್ರೆ ನಮ್ಮನ್ನ ಸಂಸಾರದಲ್ಲಿ ಬಂಧಿಸುವುದು ಇವುಗಳ ಕ್ಯಾರೆಕ್ಟರ್. ಆಗಲಿ ಬಿಡಿ ಸ್ವಾಮಿ, ಬಂಧನ ಆದ್ರೆ ಆಗಲಿ, ಹಾಗನ್ಬೇಡಪ್ಪ. ಬಂಧನ ಆಗುವುದರಿಂದ ಅಮುಂ ಪರಂ ವ್ಯಥಯತಿ, ಕೊನೆಯ ವಾಕ್ಯ, ಅಮುಂ ಪರಂ ವ್ಯಥಯತಿ. ಈ ಜೀವಾತ್ಮನನ್ನ, ಈ ಪುರುಷನನ್ನ ಪರಂ ಹೆಚ್ಚಿನ ಮಟ್ಟದಲ್ಲಿ ವ್ಯಥಯತಿ, ಅವನನ್ನ ವ್ಯಥಿಸುತ್ತವೆ. ಅವನನ್ನ ವ್ಯಥಿಸುತ್ತವೆ, ದುಃಖಿತನನ್ನಾಗಿ ಮಾಡುತ್ತವೆ. ತಿರೋಭೂತೆ ಆಯ್ತಲ್ಲ, ಈಗ ಬಂಧನ ಅಂದ್ರೆ ಏನು ಗೊತ್ತಾಯ್ತು? ಬಂಧನದ ಸ್ಥಿತಿ ಹೇಗಿರ್ತದೆ? ಇಸ್ ಇಟ್ ಎಂಜಾಯಬಲ್, ನರಿಷಬಲ್, ಸಫರೇಬಲ್? ಬಂಧನದ ಸ್ಥಿತಿ ಹೇಗಿರ್ತದೆ? ಬೀಜಂ ಸಂಸ್ಕೃತಿ ಭೂಮಿ ದಸ್ಯತು ತಮೋ ದೇಹಾತ್ಮ ಧೀರಂಕುರ ರಾಗ ಪಲ್ಲವ ಮಂಬು ಕರ್ಮತು ವಪುಸ್ ಕಂಧೋಸವ ಶಾಖಿಕಾ. ಅಗ್ರಾಣೇಂದ್ರಿಯ ಸಂಹತಿಶ್ಚ ವಿಷಯಾಃ ಪುಷ್ಪಾಣಿ ದುಃಖಂ ಫಲಂ ನಾನಾ ಕರ್ಮ ಸಮುದ್ಭವಂ ಬಹುವಿಧಂ. ಭುಕ್ತಾತ್ರ ಜೀವಕಗ. ಹೇಳ್ರೆಲ್ಲರೂ, ಬೀಜ ಸಂಸ್ಕೃತಿ ಭೂಮಿ ದಸ್ಯತು ತಮೋ ದೇಹಾತ್ಮ ಧೀರಂಕುರ ರಾಗ ಪಲ್ಲವ ಮಂಬು ಕರ್ಮತು ವಪು ಸ್ಕಂಧೋ ಸವ ಶಾಖಿಕ. ವಪು ಅಲ್ಲಿ ಒಂದು ಸ್ಟ್ರೋಕ್ ಕೊಡಿ, ತಮೋ ಮೇಲಿನ ಶ್ರೋದಿಗೆ ತಮೋ ಅಲ್ಲಿನ ಸ್ಟ್ರೋಕ್ ಕೊಡಿ. ಆ ಸ್ಟ್ರೋಕ್ ಕೊಟ್ಟರೆ ಅಲ್ಲಿ ನಿಂದಿರ್ಬೇಕಂತರ್ಥ. ಇನ್ನೊಂದ್ಸಲ, ಬೀಜಂ ಸಂಸ್ಕೃತಿ ಭೂಮಿ ದಸ್ಯತು ತಮೋ ದೇಹಾತ್ಮ ಧೀರಂಕುರ ರಾಗ ಪಲ್ಲವ ಮಂಬು ಕರ್ಮ ತು ವಪು ಸ್ಕಂಧೋ ಸವ ಶಾಖಿಕ. ಅಗ್ರಾಣೇಂದ್ರಿಯ ಸಮ್ಮತಿಶ್ಚ ವಿಷಯಾಃ ಪುಷ್ಪಾಣಿ ದುಃಖಂ ಫಲಂ ನಾನಾ ಕರ್ಮ ಸಮುದ್ಭವಂ ಬಹುವಿಧಂ ಭೋಕ್ತಾ ಪ್ರಜೀವ ಖಗಃ. ಇದು ವೃಕ್ಷದ ಕಲ್ಪನೆ. ಭಗವದ್ಗೀತೆಯಲ್ಲೂ ಬರ್ತದೆ 15ನೇ ಅಧ್ಯಾಯದಲ್ಲಿ, ಊರ್ಧ ಮೂಲಂ ಅಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಎಷ್ಟಂ ವೇದ ಸ ವೇದವಿತ್. ಅಲ್ಲೊಂದು ವೃಕ್ಷದ ಕಲ್ಪನಾ, ಹಾಗೆ ಇಲ್ಲೊಂದು ವೃಕ್ಷದ ಕಲ್ಪನಾ ಕೊಡ್ತಾರೆ, ಹೇಳ್ತಾರೆ. ಸಂಸ್ಕೃತಿ ಭೂಮಿಜಸ್ಯ ಬರ್ಕೊಳ್ರಿ, ಸಂಸ್ಕೃತಿ ಭೂಮಿಜಸ್ಯ, ಭೂಮಿಜ ಅಂದ್ರೆ ವೃಕ್ಷ, ಸಂಸ್ಕೃತಿ ಅಂದ್ರೆ ಸಂಸಾರ, ಸಂಸ್ಮೃತಿ ಭೂಮಿಜಸ್ಯ ಅಂತಂದ್ರೆ ನಮ್ದು ಸಂಸ್ಕೃತಿ ಅಂತಿದೆ. ಕುಕ್ಕು ಇಲ್ಲ, ಕೈಲ್ಲ, ಮಿಸ್ಪ್ರಿಂಟ್ ಅದು ತೆಗಿರಿ. ಸಂಸ್ಕೃತಿ ಸಂಸಾರ, ಆ ಚಂದ ಶಬ್ದ ಅದ ನೋಡ್ರಿ. ಭೂಮಿಜಸ್ಯ ವೃಕ್ಷಕ್ಕೆ ಇನ್ನೊಂದು ಹೆಸರು ಭೂಮಿಜ, ಚಂದದಲ್ಲ ಭೂಮಿಜ. ಭೂಮಿಯಿಂದ ಹುಟ್ಟಿದ್ದು ಯಾವುದೋ ಅದು ಭೂಮಿಜ. ಭೂಮಿಯಿಂದ ಏನು ಹುಟ್ಟುತ್ತದೆ? ವೃಕ್ಷ. ಒಂದರ್ಥ ಆಯ್ತಾ? ಇಲ್ಲಿ ಯಾವ ವೃಕ್ಷ ಸ್ವಾಮಿ? ಸಂಸಾರವೆನ್ನುವುದೊಂದು ವೃಕ್ಷ. ಇದಕ್ಕೆ ಬೀಜ ಯಾವುದು? ಇದಕ್ಕೆ ಬೀಜ ಯಾವುದು? ಬೀಜಂತು ತಮಃ, ಬೀಜಂತು ತಮಃ, ಅಜ್ಞಾನವೇ ಇದರ ಬೀಜ. ಏನಪ್ಪ ಏನ್ ಭಾರಿ ಸಾಧಿಸೇವಿ ಅಂತ ಹೇಳ್ತೇವಲ್ಲ, ಏನ್ ಗೊತ್ತಾ ನಾವು ಸಾಧಿಸಿದ್ದು? ಅಜ್ಞಾನದೊಳಗೆ ಪಿ ಎಚ್, ಅಜ್ಞಾನದೊಳಗೆ ಪಿ ಎಚ್ ಡಿಯನ್ನು ಸಾಧಿಸಿದ್ದು. ಯಾರ್ಯಾರು ಎಷ್ಟೆಷ್ಟು ಪಿ ಎಚ್ ಡಿ ಮಾಡ್ಕೊತಾರೋ ಅವ್ರು ಅಷ್ಟು ಅಜ್ಞಾನದೊಳಗೆ ಮುಂದುವರ್ತಾರೆ ಅಂತ. ಅಜ್ಞಾನ ಕಳ್ಕೊಂಬೋರು ಯಾರು ಸಿಗುದಿಲ್ಲ ನಿಮಗೆ, ಅಜ್ಞಾನದ ಮುಂದುವರಿಯೋರು ಸಿಗ್ತಾರೆ. ಬೀಜಂತು ತಮಃ, ಅಜ್ಞಾನವು ಇದರ ಬೀಜ. ಬೀಜ ಭೂಮಿ ಹಾಕಿದ ಮೇಲೆ ಮೊಳಕೆ ಹೊಡಿತದೋ ಇಲ್ಲೋ? ಹಾಗಾದ್ರೆ ಈ ನಿಮ್ಮ ಸಂಸಾರದ ಬೀಜ ಇದೆಯಲ್ವೋ, ಈ ಬೀಜ ಮೊಳಕೆ ಹೊಡೆದ್ರೆ ಏನು ಕಾಣ್ತದೆ? ಅಂಕುರ ದೇಹಾತ್ಮ ಧೀಹಿ. ಇದ್ರ ಅಂಕುರ ಏನ್ ಗೊತ್ತಾ? ಈ ದೇಹವೇ ನಾನು ಎನ್ನುವ ಬುದ್ಧಿ. ಇದು ಮೊದಲನೇದು ದೇಹವೇ ನಾನು. ನಚಿಕೇತನ್ಗೆ ಅವರಮ್ಮ ಉಪನಯನ ಮಾಡಬೇಕು ಅಂತ ಒಂದು ಮಾತು ಕೇಳಿದ್ಲ. ಹೋಮದೊಳಗೆ ಪೂಜೆಯೊಳಗೆಲ್ಲ ಆಸಕ್ತಿ ತೋರಿಸ್ತಾನೆ, ಒಂದು ಉಪನಯನ ಮಾಡ್ಕೊಟ್ಬಿಟ್ಟು ಅಂದ್ರೆ ಪೂಜೆ ಮಾಡ್ಕೊಂಡು ಕೊಡ್ತಾನೆ, ಅದಕ್ಕೆ ಉಪನಯನ ಮಾಡಬೇಕು. ಅಮ್ಮನ ಬಿಟ್ಟು ಮಲಗಲಿಕ್ಕೆ ಮಲಗಲಿಕ್ಕಲ್ಲ ಸಾಧ್ಯಕ್ಕೆ, ಅಮ್ಮನ ಬಿಟ್ಟು ಮಲಗಲಿ, ಅಪ್ಪ ಅಮ್ಮನ ಬಿಟ್ಟು ಮಲಗಲಿ, ಮತ್ತು ಸುಮ್ ಸುಮ್ಮನೆ ನೀವು ಉಪನಯನ ಹರಡ್ತೀಯಾಕೆ? ಆದರೂ ಎಷ್ಟನೇ ವಯಸ್ಸಿನಲ್ಲಿ ಮಾಡಬೇಕು? 6ರಿಂದ 8 ವಯಸ್ಸಿನೂ ಯಾವ ಬೇಕಾದ ಮಾಡ್ಬೋದು. ಹಾಗಾದ್ರೆ ಈಗ 6 ಆಗಲಿ ಬಂದದ ಅವನಿಗೆ, 6 ಆದ ಕೂಡಲೇ ಮಾಡಿಬಿಡ್ತೀವಿ. ಅಷ್ಟೊಳಗೆ ಟ್ರೈನಿಂಗ್ ಮಾಡು, ಅಮ್ಮನ ಬಿಟ್ಟಿರಲಿಲ್ಲ ಅವ. ಆಮೇಲೆ ರಾತ್ರಿ ಮಲಗೋ ಟೈಮ್ ಬಂದ್ಕೊಳ್ಳೆ ಅಪ್ಪ ಅಮ್ಮ ಹೊರಹಾಕ್ಬಿಟ್ಟ, ಬಾಗಿಲು ಹಾಕಿ ಹೊರ ಹಾಕ್ಬಿಟ್ಟು ಸ್ವಾಮೀಜಿ ಹೇಳ್ಯಾರ ನಿನ್ನ ಬಿಟ್ಟು ಮಲಗಿದ್ರೆ ನಾನು ಉಪನಯನ ಮಾಡ್ತಾರೆ ಅಂತ. ಅದೇ ಹೋಗಿ ನನಗೆ ಹೊರಗೆ ಹಾಕ್ಬಿಟ್ಟ ಸ್ವಾಮಿ, ಅವ ನಾವಿಬ್ರು ಹೊರಗಡೆ ಮಲ್ಕೊಂಡಿವಿ, ಅವ ಒಳ ಮಲ್ಕೊಂಡಾನೆ ಅಂತ ಹೇಳಿದ್ರು. ರೀಲಿ 5 ದಿವಸ ಹಿಂಗಾತ. ಆಮೇಲೆ 2ನೇ ದಿವಸ ಅಮ್ಮ ಇವತ್ತು ಒಂದ್ಸಲ 1 ತಾಸು ಮಲ್ಕೊಂಡು ಹೋಗಿ. ಮಕ್ಕಳ ಹೆಂಗಿರ್ತಾರೆ ಅಂತೇಳಿ, ಅವೆಲ್ಲ ಬೀಜ ರೂಪದೊಳಗೆ ಇರ್ತಾವೆ ಒಳಗೆ ಸಂಸ್ಕಾರಗಳು. ಅವ್ರ ಒಳಗಿದ್ದಂತ ಸಂಸ್ಕಾರ ಹೊರ ಬರ್ತಾವೆ. ಹೆಂಗೆ ಅವ್ರು ಮೊಳಕೆ ಕೂಡ ಹೊರ ಬರ್ತಾವೆ? ಏನ್ ಮೊಳಕೆ ಅಂತ ಕೇಳಿದ್ದಾರೆ. ಅವ್ರು ಹೇಳ್ತಾರೆ ದೇಹದಲ್ಲಿ ನಾನು ಎನ್ನುವ ಬುದ್ಧಿ, ದೇಹಾತ್ಮ ಧೀಹಿ. ಆಮೇಲೆ ಇದಕ್ಕೆ ಇರುವ ಎಲೆಗಳೇನು, ಈ ಸಂಸಾರ ವೃಕ್ಷಗಿರುವ ಎಲೆಗಳು, ಅದ ಪಲ್ಲವಂ ರಾಗ, ರಾಗ ರಾಗ ಅಂದ್ರೆ ಏನು, ರಾಗ ಶಬ್ದ ಅರ್ಥ ಬೇಕು ಬೇಕು. ಪ್ರತಿಯೊಂದು ವಸ್ತುವನ್ನ ಬೇಕು ಅಂದಾಗ ಆ ವಸ್ತು ಹೊಸದೇ ಇರ್ತಾನೆ. ನೀವು ಯಾವಾಗ ಯಾವಾಗ ಒಂದು ವಸ್ತು ಬೇಕು ಅಂತ ಅನಿಸ್ತದೆ ಅದನ್ನು ಏನಂತ ಹೊಸದಂತ ನೋಡ್ತೀರಿ. ಸೆಕೆಂಡ್ ಹ್ಯಾಂಡ್ ಆಗಿದ್ರೂ ಕೂಡ ನಾವು ನೋಡೋದು ನೋಡೋದನ್ನು ಹೊಸದಂತ ನೋಡೋದು, ಯಾಕೆ ನಮ್ಮ ಹತ್ರ ಇದ್ದಿದ್ದಿಲ್ಲ. ಎಲೆಗಳೆಲ್ಲ ಹೊಸದ ಕಾಣಿಸ್ತವೆ. ಹಾಗಾದ್ರೆ ಏನಪ್ಪ ಪಲ್ಲವಂ, ಈ ವೃಕ್ಷದ ಎಲೆಗಳೇನು ರಾಗ, ಏನ್ ರಾಗ, ಬೇಕು ಬೇಕು ಬೇಕು ಬೇಕು ಬೇಕು ಬೇಕು ಬೇಕು ಬೇಕು, ಅದು ಬೇಕು ಇದು ಬೇಕು ಇನ್ನೊಂದು ಬೇಕು ಮತ್ತೊಂದು ಬೇಕು, ಬೇಕೇ ಬೇಕು ಬೇಕು ಬೇಕು ಬೇಕು ಬೇಕೇ ಬೇಕು ಬೇಕು. ಇದು ವಿಜಯಪುರದ ಭಾಷೆ, ನಿಮ್ ಕಡೆ ಉಪ ಮಾಡ್ತಾರಲ್ಲ ಬೇಕು, ರಾಯಚೂರ್ನ ಉಪ ಮಾಡ್ತಾರೆ, ಕಲಬುರ್ಗಿ ಹೈದರಾಬಾದ್ ಕರ್ನಾಟಕ ಬೇಕು ಬೇಕು ಬೇಕು ಅನ್ನೋ ಎನ್ನುವರೆಲ್ಲ ಬೇಕುಗಳು. ಕೊನೆ ಅನ್ನೋದು ಇಲ್ಲಪ್ಪ ಅದಕ್ಕೆ. ಹೇಗೆ ಎಲೆಗಳಿಗೆ ಕೊನೆ ಎಲೆ ಅನ್ನೋದು ಇಲ್ವೋ ಹಾಗೆ ಬೇಕುಗಳು ಕೊನೆ. ಪಲ್ಲವಂ ರಾಗ ಲೀವ್ಸ್ ಇನ್ನ ಈ ಪ್ರಕಾರವಾದ ಎಲೆಗಳು ಚಿಗಿರ್ಲಿಕ್ಕೆ, ಈ ಹೂಗಳು ಚಿಗಿರ್ಲಿಕ್ಕೆ, ಈ ವೃಕ್ಷವು ಬೆಳಿಲಿಕ್ಕೆ, ಈ ಸಂಸಾರ ವೃಕ್ಷಕ್ಕೆ ನೀರೇನು, ಅಂಬು ಕರ್ಮ, ಅಂಬು ಕರ್ಮ, ಕರ್ಮ ಎನ್ನುವ ನೀರು ಹಾಕೋದು ಬೆಳೆಸೋದು, ಕರ್ಮ ಮಾಡೋದು ಮುಂದು, ಕರ್ಮ ಮಾಡೋದು ಮುಂದುವರಿಯೋದು, ಕರ್ಮ ಮಾಡೋದು ಮುಂದು. ಅದಕ್ಕೆ ಸನ್ಯಾಸರು ಹೇಳ್ತಾರೆ ಸನ್ಯಸ್ತ ಸರ್ವ ಕರ್ಮಾಣೆ ಅಂತ ಒಂದು ಮಾತನ್ನ ಮುಗಿಸ್ಬಿಡ್ತಾರೆ. ಈ ಕರ್ಮ ನಿಲ್ಲಿಸು, ಅಧ್ಯಾತ್ಮ ಸ್ಟಾರ್ಟ್ ಆಗ್ತದೆ. ಕರ್ಮ ನಿಲ್ಲಿಸ್ಬೇಕು, ಏನು ಮತ್ತದನ್ನು ವ್ಯಾಖ್ಯಾನಿಸ್ಬೇಕು. ಕರ್ಮ ನಿಲ್ಲಿಸೋದು ಅಂದ್ರೆ ಏನು, ನಾನು ಕರ್ತೃ ಎನ್ನುವ ಭಾವ ಬಿಡಬೇಕು. ಕರ್ತೃ ಇದ್ದಲ್ಲಿ, ಡೂವರ್ ಇದ್ದಲ್ಲಿ ಕರ್ಮ ಇರ್ತದೆ. ಆಕ್ಷನ್ ಹ್ಯಾಸ್ ಅ ಲೈಫ್ ಓನ್ಲಿ ವೆನ್ ದೇರ್ ಇಸ್ ಎ ಡೂವರ್. ಡೂಯಿಂಗ್ ನೊಳಗೆ ಡೂವರ್ ಇದ್ದದ್ದಾದ್ರೆ ಆ ಡೂಯಿಂಗಿಗೆ ಒಂದು ಅರ್ಥ ಬರ್ತದೆ. ಒಂದ್ ವೇಳೆ ಡೂಯಿಂಗ್ ಬಟ್ ದೇರ್ ಇಸ್ ನೋ ಡೂವರ್ ಅಂದ್ರೆ ಡೂಯಿಂಗ್ ಏನೋ ಅರ್ಥ ಇಲ್ಲ. ಆದ್ದರಿಂದ ಕರ್ಮ ಎನ್ನುವ ನೀರನ್ನು ಹಾಕಿ ಈ ವೃಕ್ಷವನ್ನು ಬೆಳೆಸ್ತಾ ಇದ್ದೇವೆ. ವಿಚಾರ ಮಾಡಿ ನೋಡಿ ಸ್ವಲ್ಪ, ಈ ಸಂಸಾರ ವೃಕ್ಷದ ಕಾಂಡ, ಸಂಸಾರ ವೃಕ್ಷದ ಸ್ಕಂಧ, ಈ ಸಂಸಾರ ವೃಕ್ಷದ ಕಾಂಡ ಯಾವುದು, ನಮ್ಮ ಶರೀರ. ಸಂಸಾರ ವೃಕ್ಷ ನಮ್ಮ ಶರೀರ. ವಪುಹು, ನೀ ಈ ಶರೀರವನ್ನ ವಪುಹು ಅಂತ ಕರೆದ ತಕ್ಷಣ ಮುಂದಿನ ಪ್ರಶ್ನೆ ಬರ್ತದೆ, ಇದರ ಶಾಖ ಉಪಶಾಖಗಳು ಯಾವುವು ಅಂತ. ರೆಂಬೆ ಕೊಂಬೆಗಳು ಯಾವುವು ಅದನ್ನು ಹೇಳ್ತಾರೆ. ರೆಂಬೆ ಕೊಂಬೆಗಳು ಯಾವುವು ಅಂತಂದ್ರೆ, ಶಾಖಿತಾ ಅಸವಹ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಉಸುರು. ಪ್ರಾಣಿಕ್ ಎನರ್ಜಿ ಅಂತಾರಲ್ಲ, ಪಂಚ ಪ್ರಾಣಗಳು ಇವು ಇದರ ಶಾಖೆಗಳು. ಮತ್ತು ಉಪಶಾಖೆಗಳು ಯಾವುವು, ಇಂದ್ರಿಯ ಸಂಹತಿ, ಕರ್ಮೇಂದ್ರಿಯ ಮತ್ತು ಜ್ಞಾನೇಂದ್ರಿಯಗಳ ಗುಂಪು ಏನಿದೆಯೋ ಸಂಹತಿ, ಸಂಹತಿ ಅಂದ್ರೆ ಗುಂಪು. ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳ ಸಂಹತಿ ಏನಿದೆಯೋ ಆ ಗುಂಪು, ಅದು ಇದರ ಉಪಶಾಖೆಗಳು. ಈ ನಿಮ್ಮ ಸಂಸಾರ ವೃಕ್ಷ ಹೂ ಬಿಡ್ತಾವೇನ್ರಿ, ಬಿಡ್ತಾವೆ ಏನಪ್ಪ ಹೂಗಳು? ಪುಷ್ಪಾಣಿ ವಿಷಯಾಹ, ಶಬ್ದ ಸ್ಪರ್ಶ ರೂಪ ರಸ ಗಂಧ ವಿಷಯಗಳು ಏನಿವೆಯೋ ಈ ವಿಷಯಗಳು ಇದರ ಪುಷ್ಪಗಳು, ಈ ಇಂದ್ರಿಯಗಳ ಪುಷ್ಪಗಳು. ಸರಿ, ಮತ್ತೆ ಹಣ್ಣು ಪುಷ್ಪ ಬಿಟ್ಟಮೇಲೆ ಕಾಯಿ ಹಣ್ಣು ಆಗ್ಬೇಕಲ್ವಾ? ಓ ಆಗ್ತವಲ್ಲ. ಏನ್ ಹಣ್ಣು? ನಾನಾ ಕರ್ಮ ಸಮುದ್ಭವಂ, ಬಹುವಿಧಂ, ಒಂದೇ ಇಲ್ಲ ಎರಡೇ ಇಲ್ಲ, ಅನೇಕಾನೇಕ ಕರ್ಮಗಳ ಮೂಲಕವಾಗಿ ಪ್ರಾಪ್ತವಾಗಿರುವ ಅಸಂಖ್ಯವಾದಂತಹ ಏನು ಫಲಗಳಿವೆಯೋ ಅವೇ ಇದರ ಹಣ್ಣು. ಅವು ಹೇಗಿರ್ತವೆ? ದುಃಖಂ, ಹೇಗೆ ಬೇವಿನ ವೃಕ್ಷ ಕಹಿ ಇರ್ತದೆ, ಹುಣಸೆ ವೃಕ್ಷ ಹುಳಿ ಇರ್ತದೆ, ಸಂಸಾರ ವೃಕ್ಷ ಹೆಂಗಿರ್ತದೆ? ದುಃಖಂ. ನಾವನ್ನು ಸುಖ ಅಂತ ಶುಗರ್ ಕೋಟೆಡ್ ಪಿಲ್ಸ್ ಹಾಕಿ ಹಾಗೆ, ಏನ್ ಸಿಹಿಯವರಿ ನೀವು ಕೊಡೋ ಮಾತ್ರೆ? ಒಂದ್ ರೀತಿ ಅಲೋಪತಿಯವರು ಚಲೋ, ಆಯುರ್ವೇದವರು ಒಂದ್ ರೀತಿ ಚಲೋ. ಅವರು ಒಳಗ ಸಕ್ರಿ ಹೊರಗ ಸಕ್ರಿ ಮೆತ್ತಿರ್ತಾರೆ, ಒಳಗ ಕಹಿ ಇರ್ತದೆ ನಮಗೂ ಗೊತ್ತಿರ್ತದೆ, ಆ ಕಹಿ ನಮಗೆ ಹತ್ತಬಾರ್ದು ಅಂತೇಳಿ ಅವ್ರ ಮೇಲೆ ಸಕ್ರಿ ಮೆತ್ತಿರ್ತಾರೆ. ಆದ್ರೆ ಹೋಮಿಯೋಪತಿ ಭಾರಿ ಡೇಂಜರಸ್, ಅಲ್ಲಿ ಕಹಿದೇನು ಇರುವುದೇ ಇಲ್ಲ, ಎಲ್ಲ ಸಿಹಿನ. ಹೌದಲ್ಲ, ಒಳಗೆ ಹೊರಗೆ ಎಲ್ಲ ಸಿಹಿನ. ಅಲ್ಲಿ ಎನ್ ಟಿ ಚಿತ್ತೂರಿ ಅಂತಿದ್ರು, ಅವರು ಹೋಮಿಯೋಪತಿ ಔಷಧ ಕೊಡ್ತಿದ್ರು, ದೊಡ್ಡ ಕಟ್ಟಿಗೆ ಇಟ್ಕೊಂಡಿದ್ರು. ಒಂದು ಔಷಧ ನೆನಪದ, ಅರ್ಸಾನಿಕ್, ನೆಗಡಿ ಕೆಮ್ಮಿಗೇನ ಅರ್ಸಾನಿಕ್. ಇದು ಮತ್ತೊಂದು ಬಂತು ನೋಡಿ ಯಾವ್ದು. ಸೊ ಅರ್ಸಾನಿಕ್ ಅಂತ ಒಂದು ನೆನಪದ ನನಗೆ, ಅವತ್ತು ಮಾತ್ರೆಗಳು ಕೊಡ್ತಿದ್ರು. ಯಾರೇ ಬಂದ್ಕೊಳ್ಳಿ ಸತ್ತೀರ್ರಿ, ಒಂದು ಪುಸ್ತಕ ದಪ್ಪ ಪುಸ್ತಕ ತೆಗಿತಿದ್ರು, ಹಿಂಗದ ಹಿಂಗದ ಹಿಂಗದ ಹಿಂಗದ. ಬಲ ಹುಬ್ಬಿನ ಮೇಲೆ ನೋವಾಗ್ತದೆ, ಎಡ ಹುಬ್ಬಿನ ಮೇಲೆ ನೋವಾಗ್ತದೋ ಅದು, ಅದು ಆ ಎಡ ಹುಬ್ಬಿನೊಳಗೆ ಎಡಗಿನ ಭಾಗದ ನೋವಾಗ್ತದೋ ಇನ್ನು ಬಲಗಿನ ಭಾಗದ ನೋವಾಗ್ತದೋ, ಹಂಗೆ ಡೀಟೇಲ್ಸ್ ಇರ್ತಾವೆ. ಅದನ್ನ ಹುಡುಗಿಕ್ಕೆ ತೆಗೆದು ಆ ದಿಸ್ ಇಸ್ ದ ರೈಟ್ ಮೆಡಿಸಿನ್ ಫಾರ್ ಯು ಅಂತ ಕೊಡೋರು, ಗೊತ್ತಾಯ್ತಾ? ಅಷ್ಟೊಂದು ಆ ಎಂಟಿ ಜುತುರಿ ಆ ಔಷಧವನ್ನು ಕೊಡಬೇಕಾದ್ರೆ ಫಾಲೋ ಮಾಡ್ತಾ ಇದ್ರು. ಅವು ಎಷ್ಟು ಥರದ ಮಾತ್ರೆ ಕೊಡ್ತಿದ್ರು ಅಂತಂದ್ರೆ, ಅವ್ರು ಅಲ್ಲಿ ಎದುರಿಗೆ ಇಲ್ಲದೆ ಇದ್ದಾಗ ನಾ ತಗೊಂಡು ಹೊಸ ಸ್ವಲ್ಪ ಹಿಂಗೆ ಹಾಕೊಂಡು ಸ್ವಲ್ಪ ಹಿಂಗೆ ಹಾಕೊಂಡು ಇದನ್ನ ಹಿಂಗೆ ಹಾಕೊಂಡು ಇದನ್ನ ಹಿಂಗೆ ಹಾಕೊಂಡು. ನಾ ಇಂಜಿನಿಯರಿಂಗ್ ಕಾಲೇಜ್ನಾಗ ಇದ್ದಾಗಿಂದ ನಂಗೆ ಬೆಳೆಸಿದ್ರು, ದತ್ತು ಮಗ ಅಂತ ಬೆಳೆಸಿದ್ರು ನಾನು, ದತ್ತಕ್ಕೆ ಮಗ ಆಗಿ ಬೆಳೆದೆ ಅವ್ರ ಮನೆಯೊಳಗೆ ನಾವು. ಆವಾಗ ಅವ್ರು ಇಲ್ಲದೆ ಇದ್ದಾಗ ಅವ್ರು ಅಲ್ಲಿ ಮನೆಯೊಳಗೆ ಇಲ್ಲ, ಹೊರಗೆ ಹೋಗ್ಯಾರ ವಾಕಿಂಗ್ ಅಂದ್ಕೊಳ್ಳಿ ಆ ಪೆಟ್ಟಿಗೆ ತೆಗೆಯೋದು, ಎಲ್ಲ ಸೊಸ ಹಾಕೋ ತಿನ್ಕೊಂಡು. ಅಲ್ಲಿ ಕಹಿ ಇಲ್ಲೇ ಇಲ್ಲ, ಎಲ್ಲ ಸಿಹಿನೇ. ಖತರ್ನಾಕ್ ಹೌದಲ್ಲ, ಇವ್ರು ಅಟ್ಲೀಸ್ಟ್ ಒಳಗೆ ಕಹಿ ಅದ, ಹೊರಗೆ ಇಷ್ಟೇ ಕುಟ್ಟಿಂಗ್ ಮಾಡಿಕೊಡ್ತೀವಿ ತೋರಿ. ಈ ಸಂಸಾರ ವೃಕ್ಷ ಇದು ಶುಗರ್ ಕೋಟೆಡ್ ಪಿಲ್ಸ್. ಸುಖ ಸುಖ ಅನಿಸ್ತದ, ಯಾರೂ ಸುಖಿಗಳಿಲ್ಲ, ಸಾರಾ ಸಗಟು ದುಃಖಿಗಳಿದ್ದಾರೆ ನೋಡ್ರಿ. ಅದಕ್ಕೆ ನೋಡ್ರಿ ಅವ್ರು ಎಷ್ಟು ದುಃಖಿಗಳಿದ್ದಾರೆ ಅಂತ ನಿಮ್ಗೆ ಗೊತ್ತಾಗ್ತದೆ. ರೋಡಿನೊಳಗೆ ಸಿಗ್ನಲ್ ಹತ್ರ ನಿಂತ್ಕೊಳ್ರಿ, ಫುಟ್ಪಾತ್ ಮೇಲೆ, ಫುಟ್ಪಾತ್ ಮೇಲೆ ಸಿಗ್ನಲ್ ಹತ್ರ ನಿಂತ್ಕೊಳ್ರಿ. ರೋಡ್ನಲ್ಲಿ ಎಷ್ಟು ಜನ ಹೋಗ್ತಾರೆ ಬರ್ತಾರೆ, ಎಷ್ಟು ಕಾರು ಎಷ್ಟು ಸ್ಕೂಟರ್ ಹೋಗ್ತಾವೆ ಬರ್ತಾವೆ, ಎಷ್ಟು ಆಟೋ, ಅವು ಎಲ್ಲ ಡ್ರೈವರ್ಸ್ ಮುಖ ಪ್ಯಾಸೆಂಜರ್ಸ್ ಮುಖ ನೋಡ್ರಿ. ಒಪ್ಪನಾರ ನಗ ನಗತಾ ಇರ್ತಾನ, ಒಪ್ಪನಾರೆ ಎಲ್ಲ. ಇದಕ್ಕಾಗಿ ನೀವು ಯಾವ ಬುಕ್ಕು ರೆಫರ್ ಮಾಡ್ಬೇಕಾಗಿಲ್ಲ. ಬುದ್ಧ ಹೇಳ್ಯಾನೆ, ಗೌತಮ್ ಬುದ್ಧ ಹೇಳ್ಯಾನೆ, ಈ ಜಗತ್ತಿರಲು ದುಃಖಮಯ. ಗೌತಮ್ ಬುದ್ಧ ಹೇಳಿದ್ದಕ್ಕೆ ದುಃಖಮಯವೋ ಏನೋ, ಇರೋದ ದುಃಖವೋ ಗೌತಮ್ ನೀನ್ ನೋಡು ಅನುಭವಿಸು. ಅದರಂತ ಉಪನಿಷತ್ತಿನೊಂದು ಯಾವುದು ಇಲ್ಲ. ದುಃಖ ಪೂರ ಸಂಸ್ಕಾರ, ಅದೇ ಗೌತಮ್ ಬುದ್ಧ ಅದನ್ನು ಹೇಳ್ತಾನ ಅವನು. ಏನಪ್ಪ ಜೀವ ಅಂದ್ರೆ ಯಾರು? ವಾಚನ ದುಃಖಿ ದುಃಖಿ ದುಃಖಿ ದುಃಖಿ ದುಃಖಿ ಸುಖಿ ದುಃಖಿ ದುಃಖಿ ದುಃಖಿ ದುಃಖಿ ದುಃಖಿ ದುಃಖಿ ಸುಖಿ ದುಃಖಿ ದುಃಖಿ ದುಃಖಿ. ಇನ್ನೇ ನಾನು ಸುಖಿ ಅಂತ ಹೇಳೋದ್ರೊಳಗಾಗಿ ಏನ್ ಬಂದಿರ್ತದ, ದುಃಖ. ದುಃಖದ ಸಾಗರ ನುಗ್ಗಿ ಬಂದಿರ್ತದ, ತೆರೆ ನುಗ್ಗಿ ಬಂದಾಗ ಸುನಾಮಿ ಬಂದಂಗೆ ಬರ್ತದೆ. ಎಲ್ಲದ ಸಂಸಾರ ಸುಖವಾದ ಸಂಸಾರ ಏನೋ ಬರೀತಾರೆ ಶ್ಲೋಕ, ಸುಖವಾದ ಸಂಸಾರ. ಅಲ್ಲಿ ಮಡಿಕೇರಿಯೊಳಗೆ ಬಸ್ ಸ್ಟಾಪ್ನ ಬರೀತಾರೆ, ಹೇ ಕಾವೇರಿ ಅಮ್ಮ ಏನಾದರೂ ಕೊಡು, ಏನಾಗೆ ಕುಡುಕ ಗಂಡನನ್ನ ಕೊಡಬೇಡ, ಇದೆ ಇದೆ ಮಡಿಕೇರಿ ಸಂಸಾರ. ಇನ್ವೇರಿಯಬಲ್, ಪ್ರತಿಯೊಂದು ಫ್ಯಾಮಿಲಿ ಒಳಗೆ ಪ್ರತಿಯೊಂದು ವೈಫ್ ಬ್ಯಾಸತ್ ಹೋಗ್ಬಿಟ್ಟಾಳ ಕುಡುಕರ ಸಲು, ಬೇರೆ ಕೆಲಸನೇ ಇಲ್ಲ. ಅಲ್ಲಿ ಅಲ್ಲಿ ಸಂಸ್ಕೃತಿ ಪ್ರಕಾರ ಎಲ್ಲ ಆಡಳಿತ ಸೂತ್ರ ಹೆಂಡತಿ ಕೈಯೊಳಗೆ, ಎಲ್ಲ ಆಡಳಿತ ಸೂತ್ರ ಹೆಂಡತಿ ಕೈಯೊಳಗೆ. ತೋಟ ಮಾಡೋದು ಹೆಂಡತಿ, ಕಾಫಿ ಸುಡೋದು ಹೆಂಡತಿ, ಕಾಫಿ ಹುರಿಯೋದು ಹೆಂಡತಿ, ಕಾಫಿ ಚೀಲ ಪ್ಯಾಕ್ ಮಾಡೋದು ಹೆಂಡತಿ, ಮಾರ್ಕೆಟ್ ಹೋಗಿ ಹಾಕಿ ಬರೋದು ಹೆಂಡತಿ, ರಾತ್ರಿ ಕಾಫಿ ತೋಟ ಕಾಪಾಡೋದು ಹೆಂಡತಿ. ಡಬಲ್ ಬಾರ್ ಗನ್ ಡಬಲ್ ಬಾರ್ ಗನ್ ಇಲ್ಲೇ ಇದ್ದಾರೆ. ಡಬಲ್ ಬ್ಯಾರಲ್ ಗನ್ ಅದು ಹಿಂಗಿಟ್ಕೊಂಡು ಹೊಂಟ್ಬಿಡ್ತಾಳಕ್ಕೆ, ತೋಟ ಕಾಯಿ ಕೊಟ್ಟುಬಿಡ್ತಾಳಕ್ಕೆ, ಎಲ್ಲಾನು ಆಕೆನೆ ಮಾಡ್ಬೇಕು. ಮತ್ತೆ ಇವನೇನ್ ಮಾಡ್ತಾನೆ, ಕುಡಿತಾನೆ ಬೀಳ್ತಾನೆ. ಅದಕ್ಕಾಗಿ ಅಲ್ಲಿ ಬರ್ದ ಹತ್ತಿರ್ತಾರೆ, ಎಲ್ಲ ಬಸ್ ಸ್ಟಾಪ್ನ ಬರ್ದ ಹತ್ತಿರ್ತಾರೆ, ಏನಾದರೂ ಕೊಡು ಕಾವೇರಮ್ಮ, ಕುಡುಕ ಗಂಡನನ್ನು ಮಾತ್ರ ಕೊಡಬೇಡ ಅಂತ. ಇದು ಸಂಸಾರ. ಒಂದೊಂದು ಕಡೆ ಒಂದೊಂದು ಥರದ ದುಃಖದ ಸಂಸಾರ, ಪೂರ ದುಃಖಮಯ. ಸುಖ ಅನ್ನೋದು ಎಲ್ಲೂ ಇಲ್ಲ. ನಾ ಹೇಳಿದ್ನಲ್ಲ, ಹೇಗಿದ್ದೀರಿ ಅಂತ ಒಬ್ರಿಗೆ ಕೇಳಬೇಕು, ನೀವು ಹೇಗಿದ್ದೀರಿ? ಚೆನ್ನಾಗಿದೆ. ಹಾ, ಗುಡ್. ನೀವು ಹೇಗಿದ್ದೀರಿ? ಚೆನ್ನಾಗಿದೆ. ಮತ್ತೆ ಅದೇ ವ್ಯಕ್ತಿಗೆ ಎರಡನೇ ಸಲ ಕೇಳ್ರಿ, ಮೂರನೇ ಸಲ ಕೇಳ್ರಿ, ನಾಲ್ಕನೇ ಸಲ ಕೇಳ್ರಿ, ಬಾಗುಣ್ಣವ ಬಾಗುಣ್ಣ ಇಂಕ ಸಿ ಬಾಗುಣ್ಣವ ಬಾಗುಣ್ಣ ಮೂರ್ನಾಲ್ಕು ಸಲ ಕೇಳಿದ ನಂತರ ಏನು ಬಾಬುನ ಅಂತ ಲೋಪಲಂತ ಲೋಪಲಿದ್ದಂತ ಬಯಟ ವಸ್ತು ಲೋಪಲಿಂಚಿ ಲೋಪಲಿಂಚಿ ಬಯಟ ವಸ್ತು ಬಯಟ ಬಯಟಕ್ ಬಯಟ ನಮ್ಮದ್ಲ ಬಯಟನೆ ಅಂದೆ ಲೋಪಲಿಂಚಿ ಅಂತ ಬಯಟ ವಸ್ತು ಅಂದ್ರೆ ವಾಂತಿ ಆಗ್ತದ ಅಂತ ಎಲ್ಲ ಹೇಳಿ ಶುರು ಮಾಡ್ಬಿಡ್ತಾರೆ. ಮತ್ತೆ ಇಷ್ಟತಕ್ಕ ಚೆನ್ನಾಗಿದೆ, ಸುಮ್ಮನೆ ಹಲ್ಲೊಂದು ಚೆನ್ನಾಗಿವೆ ಅಷ್ಟೇ, ಹಲ್ಲೊಂದು ಚೆನ್ನಾಗಿವೆ, ಇನ್ನೊಂದು ಏನು ಅವ ಹಲ್ಲು ಚೆನ್ನಾಗಿಲ್ಲ, ಚೆನ್ನಾಗಿವೆ ಅಂತ ಅನ್ಕೋಬೇಕಷ್ಟೇ. ಇನ್ನೊಂದು ರೊಟ್ಟಿ ತಿಂಡಿ ಬರ್ತದೆ ಅದ್ರ ಚೆನ್ನಾಗಿವೆ ಅಂತ ಅನ್ಕೋಬೇಕಷ್ಟೇ. ಹೌದ, ಈ ಪ್ರಕಾರ ಎಲ್ಲಿದೆ ದುಃಖ? ಎಲ್ಲ ದುಃಖ. ಆ ದುಃಖವನ್ನು ಅನುಭವಿಸ್ತಾ ಇದ್ದಾನಲ್ಲ, ಬಹು ಇದಂ ದುಃಖಂ, ಅನೇಕಾನೇಕ ಪ್ರಕಾರ ದುಃಖವನ್ನು ಅನುಭವಿಸ್ತಾ ಇದ್ದಾನಲ್ಲ, ಅವನನ್ನ ಈ ಸಂಸಾರದಲ್ಲಿ ಏನಂತ ಕರೀತಾರೆ? ಭೋಕ್ತ. ಮತ್ತೆ ಆ ವೃಕ್ಷದ ಸಂಸಾರದಲ್ಲಿ ಆ ಫಲಗಳನ್ನು ಅನುಭವಿಸ್ತಾ ಇದ್ದಾನಲ್ಲ, ಅವನು ಯಾರು? ಪಕ್ಷಿ, ಖಗ. ಹಾಗಾದ್ರೆ ಇಲ್ಲಿ ಯಾರು ಖಗ? ಹಾಗರೆ ಜೀವ ಖಗ. ಅದೇನು ಮಾಡ್ತದೆ ಪಕ್ಷಿ? ಈ ಗಿಡದ ಹಣ್ಣು ತಿಂತದೆ, ಬ್ಯಾಸರಾದ್ರೆ ಎಸೆಯುತ್ತದೆ, ಇನ್ನೊಂದು ಗಿಡಕ್ಕೆ ಹಾರಿ ಹೋಗ್ತದೆ. ಈ ಪಕ್ಷಿನೂ ಅಷ್ಟೇ, ಈ ಶರೀರ ಬ್ಯಾಸ ಆದಂತೇಳಿ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನಿ ಅನ್ಯಾನಿ ಸಂಯಾತಿ ನವಾನಿ ದೇಹಿ. ಈ ಪಕ್ಷಿಯಲ್ಲಿ ಕೂತಿದ್ದು ಪುರ್ರ ಅಂತ ಹಾರಿ ಹೋಗ್ತದೆ, ಇನ್ನೊಂದು ದೇಹದಾಗ ಕೂಡ್ತದೆ ಪುರ್ರ ಅಂತ ಹಾರಿ ಹೋಗ್ತದೆ, ಮತ್ತೊಂದು ದೇಹ ಪಡ್ಕೋತದೆ. ಹಾಗಾದ್ರೆ ಈ ದೇಹದಿಂದ ದೇಹ, ಜನ್ಮದಿಂದ ಜನ್ಮ ಏನು ಹಾರಾಟ ಮಾಡ್ತಾ ಇದೆಯೋ ಈ ಪಕ್ಷಿ, ಯಾರಿದು ಪಕ್ಷಿ? ಭೋಕ್ತ. ನೀ ಎಲ್ಲಿವರೆಗೂ ಪಕ್ಷಿ ಆಗಿರ್ತಿ ಅಲ್ಲಿವರೆಗೂ ಹಾರಾಟ ತಪ್ಪುದಿಲ್ಲ, ಎಲ್ಲಿವರೆಗೂ ಹಾರಾಡ್ತಿರ್ತಿ ಅಲ್ಲಿವರೆಗೂ ಶುಗರ್ ಕೋಟೆಡ್ ಪಿಡ್ಸ್ ತಪ್ಪುದಿಲ್ಲ, ಒಳಗೆ ಕೈ ತಿನ್ನೋದು ಬೀಳಂಗಿಲ್ಲ, ದುಃಖ ಬಳ ಬೀಳೋದಿಲ್ಲ, ಮುಳುಗಿ ಮುಳುಗಿ ಹೇಳ್ತಾ ಇರೋದು ಹಂಗೆ ಹೆಂಗ್ ಮುಳುಗಿ ಮುಳುಗಿ ಇರುತ್ತನ್ ಗೊತ್ತ ಅವ ದುಃಖ, ಅವ್ ದುಃಖಿ ಯೂಸ್ಲೆಸ್ ಫಲೋ ಮ್ಯಾಲೆದ್ದ ಅದೇ ಬಹಳ ಚಂದ ಉದಾಹರಣೆ ಕೊಟ್ಟಾರ ಪಂಚದಶಿಯೊಳಗ. ಪಂಚದಶಿ ಮುಗಿದೇನು ಒಂದು ಚಾಪ್ಟರ್ ಪಂಚದಶಿಯೊಳಗೆ ಒಂದು ಏನಾಗಿದೆ ಅಂದ್ರೆ ಒಂದು ನದಿ ದಡದ ಮೇಲೆ ಒಂದು ವೃಕ್ಷ ಇದೆ. ಆ ವೃಕ್ಷದೊಳಗೆ ಹಣ್ಣು ಬಿಟ್ಟಾವೆ. ಆ ವೃಕ್ಷದ ಕೆಳಗೆ ಒಂದು ಬಿಲ ಇದೆ, ಇಲಿ ಇಲಿ ಬಿಲ ಇದೆ. ಆ ಇಲಿ ಗೂಡಿನಿಂದ ಆ ತೂತಿನಿಂದ ಇಲಿ ಹೊರಗೆ ಬರ್ತದೆ, ಅದು ಗಿಡ ಹತ್ತುತ್ತದೆ, ಅದು ಅಲ್ಲಿ ಬ್ರಾಂಚ್ ಹತ್ತಿರ ಹೋಗ್ತದೆ. ಆ ಬ್ರಾಂಚಿನ ತುದಿಗೆ ಒಂದು ಹಣ್ಣು ಇರ್ತದೆ, ಅದಕ್ಕೆ ಯಾಕೋ ಹಣ್ಣಿನ ಮೇಲೆ ಬಹಳ ಆಸೆ ಆಗ್ಬಿಟ್ಟು ಅದು ಹೋಗಿ ಏನು ಮಾಡ್ತದೆ, ಬ್ರಾಂಚಿನ ತುದಿಗೆ ಹೋಗಿ ಪಟ್ ಅಂತ ಹಣ್ಣು ಹಿಡಿತದೆ. ಅದರ ಟೈಮಿಗೆ ಹಣ್ಣು ಗಿಡದಿಂದ ಕಳಿಸ್ತದೆ. ಕೆಳಗಡೆ ಏನಿರ್ತದೆ, ನದಿ ಇರ್ತದೆ. ಆ ಹಣ್ಣು ಎಲ್ಲಿ ಬೀಳ್ತದೆ, ನದಿಯಾಗಿ ಬೀಳ್ತದೆ. ಆದರೆ ಇಷ್ಟು ಮೋಹಿತವಾಗಿ ಬಿಟ್ಟಿರ್ತದೆ, ನದಿಯಾಗಿ ಬಿದ್ದರೂ ಕೂಡ ಬಾಯಿಂದ ಹಣ್ಣು ಮಾತ್ರ ಬಿಡೋಂಗಿಲ್ಲ, ಗಟ್ಟಿರುತ್ತದೆ, ಹಣ್ಣಿಗೆ ಇರುತ್ತದೆ. ಅದು ಮತ್ತೆ ನ್ಯಾಚುರಲಿ ನದಿ ಫ್ಲೋ ಇರ್ತದೆ, ಅದು ಹಣ್ಣು ಮುಳುಗಿ ಮುಳುಗಿ ಹೋಗ್ತಿರ್ತದೆ. ಹಣ್ಣು ಮುಳುಗಿದಾಗ ಇಲಿನ ಏನಾಗ್ತದೆ, ಮುಳುಗ್ತದೆ. ಆಮೇಲೆ ಮತ್ತೆ ಮೇಲೆ ಎದ್ದಾಗ ಇಲಿ ಮೇಲೆ ಮುಳುಗಿದಾಗ ಅದು ಮುಳುಗ್ತದೆ, ಎದ್ದಾಗ ಹೇಳ್ತದೆ, ಮುಳುಗ್ದಾಗ ಮುಳುಗ್ತದೆ, ಎದ್ದಾಗ ಹೇಳ್ತದೆ. ಹಿಂಗೆ ಮುಳುಗೋದು ಹೇಳೋದು, ಮುಳುಗೋದು ಹೇಳೋದು, ಮುಳುಗೋದು ಹೇಳೋದು. ಈ ಟೈಮಿನಾಗ ಪಾಪ ಸತ್ತೋಗ್ತದಲ್ಲ ಅಂತೇಳಿ ಒಬ್ಬ ದಾರಿ ಹೋಗ ಬರ್ತಾನೆ. ಅವನ ಕೈಯಾಗ ಒಂದು ಕೋಲು ಇರ್ತದೆ, ಆ ಕೋಲು ಹಿಂಗೆ ಚಾಚ್ತಾರೆ. ನೋಡಿ, ನಿನ್ನ ಕೈಯಾಗಿಂದ ಬಾಯಾಗಿಂದ ಹಣ್ಣು ಬಿಡ, ಹೋಗ್ಲದು ಹಾಳಾಗಿ, ಕೋಲು ಹಿಡ್ಕೊಂಡು ಬಾ ಅಂತ. ಅದು ಆಯ್ತು, ಮತ್ತು ಇನ್ನೇನು ಸಾಯೋದಕ್ಕಿಂತ ಬರೋದು ಒಳ್ಳೇದು ಅಂತೇಳಿ ಆ ಹಣ್ಣು ಬಿಡಬೇಕು ಅಂತ ಕೈ ಬಿಡೋಕೆ ಹೋಗ್ತದೆ, ಹಣ್ಣು ಬಿಡ್ಲಿಕ್ಕೆ ಹೋಗ್ತದೆ. ತಲೆಯಾಗ ಒಂದು ಬುದ್ಧಿ ಬರ್ತದೆ, ನಾ ಹಣ್ಣು ಬಿಟ್ಬಿಟ್ರೆ ಹಣ್ಣು ಹೋಗೇ ಬಿಡ್ತದಲ್ಲ, ಬೇಡ ಬೇಡ, ಹಣ್ಣು ಹಿಡ್ಕೊ, ಹಣ್ಣು ಹಿಡ್ಕೊಂಡು ಮುಳುಗ್ತಿರ್ತಾರೆ. ಮತ್ತೆ ಮುಳುಗಬಾರ್ದು ಅಂದ್ರೆ ಮತ್ತೆ ಹಣ್ಣು ಬಿಡೋ ಪ್ರಯತ್ನ ಮಾಡ್ತದೆ. ಬಿಡೋ ಪ್ರಯತ್ನ ಮಾಡಿದಾಗ ಅದಕ್ಕೆ ಏನನ್ಸ್ತದೆ, ಇನ್ನು ಹಣ್ಣು ಕಳ್ಕೊತೀನಿ ಅಂತ ಪುನಃ ಮತ್ತೆ ಹಿಡ್ಕೋತದೆ. ಈ ಒಂದ್ಸಲ ನೋಡ್ತಾನೆ, ಎರಡು ಸಲ ನೋಡ್ತಾನೆ, ಮೂರು ಸಲ ನೋಡ್ತಾನೆ, ಇದೇನು ಬಗ್ಗದಲ್ಲ, ಇದು ಇದು ನನ್ನ ಕೋಲು ಹಿಡ್ಕೊಂಬಲ್ಲ ಅಂತ ಗೊತ್ತಾಗಿ ಏನು ಮಾಡ್ಬಿಡ್ತದೆ, ಹೋಗ್ಲಿ ಬಿಡ ಅಂತ ಕೈ ಬಿಟ್ಟು ಹೋಗ್ಬಿಡ್ತಾನೆ. ಆದರೆ ಯಾಕೋ ಮನಸ್ಸಾಗೋದಿಲ್ಲ, ಪುನಃ ಮತ್ತೆ ಬರ್ತಾನೆ, ಏ ಮೂರ್ಖ, ಯಾಕೆ ಬಿದ್ದು ಸಾಯ್ತಿ, ಬಾ ಸುಮ್ಮನೆ ಹಿಡ್ಕೋಬಾ. ಆವಾಗ ಇಲಿ ಅಂತದೆ, ಇನ್ನೇನು ಮಾಡಲಿ, ನಾ ಹಣ್ಣು ಬೇಕಂದ್ರೆ ನಾ ಮುಳುಗಿ ಸಾಯ್ಬೇಕಾಗ್ತದೆ, ಸಾಯೋದಕ್ಕಿಂತ ನಾ ಕೋಲು ಹಿಡ್ಕೊಂಡ್ರೆ ಮತ್ತೊಂದು ಯಾವುದ್ರ ಹಣ್ಣು ತಿನ್ನಿಕರೆ ಆಗ್ತದೆ ಅಂತೇಳಿ ಅದಕ್ಕೆ ಕೋಲು ಹಿಡ್ಕೊತದೆ. ಅವ ಅವ್ರಿಗೆ ತಂದು ಅದನ್ನು ಗಿಡದ ಕೆಳಗೆ ಇಡ್ತಾನೆ. ನೆಳ್ಳಿರ್ತದೆ, ಅಲ್ಲಿ ಸ್ವಲ್ಪ ಬಿಸಿಲು ಇರ್ತದೆ, ಆ ಬಿಸಿಲನ್ನ ಕಾಸ್ಕೋತದೆ, ಕೂರ್ತದೆ, ಆನಂದವಾಗಿರ್ತದೆ. ಇದು ಕತೆ ಯಾರ್ದು ಅಲ್ಲ, ನಮ್ದು ನಿಮ್ಮದು ಕತೆ ಇದೆ. ನಾವು ಮುಳುಗಿ ಮುಳುಗಿ ಹೇಳ್ತಿದ್ದಾಗ, ಮುಳುಗಿ ಮುಳುಗಿ ಮುಳುಗಿ ಹೇಳ್ತಾ ಇದ್ದಾಗ ಈ ಗುರುಗಳು ಅಂತಿದ್ದಾರೆ ನೋಡ್ರಿ, ಇದನ್ನು ಮಹಾವಾಕ್ಯ ಅನ್ನೋ ಕೋಲು ಹಿಂಗೆ ಚಾಚ್ತಾರೆ. ಆ ಮಹಾವಾಕ್ಯ ಅನ್ನೋ ಕೋಲು ಚಾಚಿದಾಗ ನೋಡು, ಈ ಸಂಸಾರ ದುಃಖಮಯ, ಇದು ಹಿಂಗೆ ನಿನ್ನ ನಾಶ ಮಾಡೋದು, ಯಾಕೆ ಸುಮ್ಮನೆ ನಾಶ ಆಗ್ತಿ, ಬಾ ಈ ಕೋಲು ಹಿಡ್ಕೋ, ನೀ ಪಾರಾಗ್ಬಿಡ್ತಿ, ಇನ್ನು ಮತ್ತೆ ಎಂದೂ ಸಂಸಾರದ ನೋವು ನಿಗಿರುವುದಿಲ್ಲ, ಬಾ ನೀ ಈ ಕಡೆಗೆ. ಆವಾಗ ನಮಗೆ ನೆನಪಾಗ್ಬಿಡ್ತದೆ, ಏನೆಲ್ಲ ನೆನಪಾಗ್ಬಿಡ್ತಾವ, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಾ, ಖರ್ಚಿಕಾಯಿ ತಿನ್ನಬೇಕು, ಹೋಳಿಗೆ ತಿನ್ನಬೇಕು, ಎಲ್ಲ ನೆನಪಾಗ್ಬಿಡ್ತಾವ. ಈ ಸ್ವಾಮಿ ಏನು ಸ್ವಾಮಿ ಹೇಳ್ತಾರೆ, ಬಾ ಬಾ ಬಾ ಬಾ, ನಮ್ಗೆ ಎಷ್ಟು ಕೆಲಸವ, ಏನವ, ಏನು ಕತೆ, ಇನ್ನು ಅಪಾರ್ಟ್ಮೆಂಟ್ ಕೊಂಡ್ಕೋಬೇಕು, ಆಮೇಲೆ ಮನೆ ಕಟ್ಟಿಸ್ಬೇಕು, ಆ ಬ್ಯಾಂಕಿನೊಳಗೆ ಹಣ ಸೊಸೈಟಿಗೆ ಅಕೌಂಟ್ಸ್ ನೋಡ್ಕೋಬೇಕು, ಎಲ್ಲ ಬಿಟ್ಕೊಂಡು ಬಾ ಬಾ ಅಂತ ಮಹಾವಾಕ್ಯ ಇಟ್ಕೊಂಡ್ರೆ ನಮ್ದು ಅದು ಮಾಡೋರು ಯಾರು ಅದೇ ಅಂತ ಅಂದ್ಕೊಳ್ಳಿ, ಏನಾಗ್ಬಿಡ್ತದೆ, ಮತ್ತೆ ಬ್ಲಕ್ ಸಿಕ್ಕಂತ ಮುಳುಗುತ್ತೆ. ಅಂದ್ಕೊಳ್ಳಿ ಸ್ವಾಮೀಜಿ ಏನಂತಾರೆ, ಹೋಗ್ಲಿ ಬಿಡ, ಇನ್ನೊಂದ್ಸಲ ಹೋಗಿ ಕೆಲಸ ಮಾಡ್ಕೊಂಬ ಹೋಗಿ. ಅವ್ರು ಹೋಗಿ ಕೆಲಸ ಮಾಡ್ಕೊಂಬಂದ್ರು, ಇನ್ನರ ಬರ್ತಿ, ಹಾ ನಮಗೆ ಎಲ್ಲ ಕೆಲಸ ಮುಗಿಸ್ ಬಂದ್ಬಿಡ್ತೀವಿ ಬಾ. ಇನ್ನೇ ತೋಬಕಣ್ಣದ್ರೊಳಗೆ ನೆನಪಾಗ್ಬಿಡ್ತದೆ, ಕ್ಯಾ ಬೋಲ್ತೆ, ಅದಕ್ಕೆ ಆ ಮುಳುಗುವ ಇಲಿಯಂತೆ ನಮ್ಮ ದುಃಖದೊಳಗೆ ಹೋಗ್ತಾ ಆಗಿ ಮುಳುಗಿ ಮುಳುಗಿ ಮುಳುಗಿ ಮುಳುಗಿ ಹೇಳ್ತಾ ಇರ್ತೀವಿ. ಆದರೂ ಆ ಗುರುಗಳ ಕರುಣೆ ಎಷ್ಟಿರ್ತದ ನೋಡ್ರಿ, ಅದು ಮತ್ತೆ ಬಿಡಿದ್ರೆ ಮತ್ತೆ ವಾಪಸ್ ಬರ್ತಾರ ಅವರು. ನೋಡು ಇಷ್ಟದ ಬಾನಿನ ನಾ ಹೇಳ್ತೀನಿ ಬಾನಿನ, ಅದಕ್ಕೆ ಮತ್ತೆ ನೀವು ಬರೋ ಅಷ್ಟು ಮತ್ತೆ ನಾವು ರೂಮ್ ಖುಲ್ಲಾ ಮಾಡಿ ಜಾಗ ಮಾಡಿ ಕ್ಲೀನ್ ಮಾಡಿ ಇಟ್ಟಿರ್ತೀವಿ, ಮತ್ತೆ ನೀವೇನಂತೀರಿ? 10-15 ದಿವಸ ಯಾಕೋ ಸ್ವಲ್ಪ ಮಗಳ ಮುಖ ನೋಡ್ಬೇಕಂತ ಅನ್ಸಿದ್ರೆ ನೋಡ, ನೀ ಎಲ್ಲಿ ತನಕ ಹಿಡ್ಕೊಂಡಿರ್ತೀವಿ ಅಲ್ಲಿ ತನಕ ಅವ್ರು ಬೆಳೆಯುವುದಿಲ್ಲ. ಅವ್ರಿಗೆ ಬಿಡು, ಅವ್ರು ಬೆಳೀತಾರೆ, ಅವ್ರು ಬಿಟ್ಬಿಡ. ಈಗ ನಿಮ್ಮಮ್ಮ ನಿಮ್ಮಅಪ್ಪ ಹೆಂಗೆ ನೀನು ಬಿಟ್ಬಿಟ್ರಲ್ಲ, ಹಾಗೇನು ಬಿಟ್ಬಿಡು, ಬೆಳೀತಾಳೆ, ಸ್ವಲ್ಪ ಕಷ್ಟ ಆಗ್ತದೆ, ಸ್ವಲ್ಪ ಅನುಭವಿಸ್ತಾಳೆ, ಬಟ್ ಗಟ್ಟಿ ಆಗ್ತಾಳೆ. ನೀ ಬಾಜುಕ್ಕೆ ಸರಿಗೆ ಹಿಡ್ಕೊಂಡು ಬಗ್ಗೆ ನಿಂದಿರ ಅಂತ ಹೇಳ್ತೀಯಲ್ಲ, ಅವು ಸರಿಗಿನಾಗ ಮುಚ್ಕೊಂಡಿರ್ತಾವೆ. ಅಮ್ಮ ಅಮ್ಮ ಅಮ್ಮ ಅಮ್ಮ ಅಮ್ಮ ಪೋದಮ್ಮ ಪೋದಮ್ಮ ಈ ಕಡೆ ಉಣ್ಣಮ್ಮ ಓದಮ್ಮ ಜಲ್ದಿ ರಾಮ ಜಲ್ದಿ ರಾಮ ಒಂದು ಆರು ಹೊಡೆದ್ರೆ ಸಾಕೊಳ್ಳೆ ಆದ್ರೆ ಕನಸಿನಾಗರ ಜಲ್ದಿ ರಾಮ ಜಲ್ದಿ. ನೋಡಿ ರಾತ್ರಿ ಎಲ್ಲ ಅದೇ ಇರ್ತದೆ ನೋಡಿ. ಸಂಸಾರ ದುಃಖಂ ಯು ಶುಡ್ ಅಂಡರ್ಸ್ಟ್ಯಾಂಡ್ ನೋ ದಟ್. ಈ ಒಂದು ಹೇಳ್ತೀನಿ ಕೇಳ್ರಿ, ಯಾವತ್ತು ನಿಮಗೆ ಈ ಸದ್ಯ ನಾವು ಏನು ಜೀವನ ನಡೆಸ್ಲಿಕ್ಕತ್ತೀವಿ, ಇದು ನಮ್ಮ ಜೀವನನ ಅಲ್ಲ ಅಂತ ಯಾವತ್ತು ನಿಮಗೆ ಅನಿಸ್ತದ, ಅವತ್ತು ವೇದಾಂತ ರುಚಿ ಶುಭ. ಅದು ಯಾವುದೇ ಜೀವನ ಇರಲಿ, ಇವತ್ತು ನಾವು ಏನೊಂದು ಜೀವನ ಅಂತ ನಡೆಸ್ತಾ ಇದ್ದೀವಿ, ಇದು ನಮ್ಮ ಜೀವನನೇ ಅಲ್ಲ ಅಂತ ನಿಮಗೆ ಅನಿಸ್ಬೇಕು. ನಾ ಹೇಳೇನೆ ಅಂತಲ್ಲ, ಮತ್ತೆ ಈಸಿ ಚೇರ್ ಮೇಲೆ ಕೊಡೋದು, ಇದು ನಮ್ಮ ಜೀವನನೇ ಅಲ್ಲಪ್ಪ. ಇಟ್ ಡಸಂಟ್ ವರ್ಕ್. ಇದು ಅನುಭವದ ಹಣ್ಣಾಗ್ಬೇಕು, ಅನುಭವ ಅನ್ನೋದು ಹಣ್ಣಾಗ್ಬೇಕು. ನಿತ್ಯವೂ ನಮ್ಮ ಜೀವನದಲ್ಲಿ ನಡೀತಾನೆ ಇರ್ತವೆ, ಆದ್ರೆ ಕಚ್ಚಾ ಆಗಿ ಆಗಿ ಕಚ್ಚಾ ಆಗಿ ಆಗಿ ಉದುರ್ತಿರ್ತಾವ, ಹೀಗಾಗಿ ನಮಗೆ ಪಾಠ ಕಲಿಯಲಿಕ್ಕಾಗುದಿಲ್ಲ, ಅದು ಹಣ್ಣಾಗ್ಬೇಕು. ಇದು ಜೀವನ, ಏನ್ ಜೀವನ ಇದು? ನಮ್ಮ ಲೈಫ್ ಇದು ಲೈಫ್ ಅಲ್ಲ, ಅಧ್ಯಾತ್ಮ ಜೀವನನ ಜೀವನ, ಪಾರಮಾರ್ಥಿಕ ಚಿಂತನೆಯೇ ಚಿಂತನೆ, ಈಶ್ವರಾರ್ಪಿತ ಕರ್ಮವೇ ಕರ್ಮ, ಬಾಕಿ ಕರ್ಮ ಇದು ಏನವು? ಅವು ಬಂಧನ, ಬಂಧನಾತ್ಮಕವಾದ ಕರ್ಮ. ಈಶ್ವರಾರ್ಪಿತ ಕರ್ಮ, ಆಹಾ ಅದಕ್ಕೆ ಕರ್ಮ ನೋಡ, ಅದು ಎಂತ ಕರ್ಮ, ಬಾಕಿವೆಲ್ಲ ಬಂಧಿಸುವ ಕರ್ಮ, ರಾಗದ್ವೇಷಾದಿಗಳು ಅಂತ ಒಂದು ವೃಕ್ಷದ ಉದಾಹರಣೆಯನ್ನು ಕೊಟ್ಟು ನಾವು ಮುಂದೆ ಹೋಗ್ತಾ ಇದ್ದೇವೆ. ಈಗ ಆಯ್ತಲ್ರಿ, ಇಂಥ ವೃಕ್ಷ ಹಾಳು ಮಾಡೋದು ಹೆಂಗ, ಇಂಥ ವೃಕ್ಷ ಕೆಡಿಸೋದು ಹೆಂಗ, ಇಂಥ ವೃಕ್ಷ ಕೆಡವೋದು ಹೆಂಗ, ಇಂಥ ವೃಕ್ಷವನ್ನ ಕತ್ತರಿಸೋದು ಹೆಂಗ, ಅದಕ್ಕೆ ಒಂದರ ಒಂದು ಬೀಜ ಮಾತ್ರ ಹೇಳ್ಬಿಡ್ತೀವಿ. ನೀ ಶಾಸ್ತ್ರ ಪ್ರಮಾಣ ಹಿಡ್ಕೋ, ಎವ್ರಿಥಿಂಗ್ ವಿಲ್ ಬಿ ಸೆಟ್. ಶ್ರುತಿ ಪ್ರಮಾಣೈಕ ಮತೇ ಸ್ವಧರ್ಮ, ನಿಷ್ಠಾತಯೈವಾತ್ಮ ವಿಶುದ್ಧಿರಸ್ಯ ವಿಶುದ್ಧ ಬುದ್ಧೇ ಪರಮಾತ್ಮ ವೇದನಂ ತೇನೈವ ಸಂಸಾರ ಸಮೂಲ ನಾಶಃ. ಶ್ರುತಿ ಪ್ರಮಾಣೈಕ ಮತೇ ಸ್ವಧರ್ಮ, ನಿಷ್ಠಾತಯೈವಾತ್ಮ ವಿಶುದ್ಧಿರಸ್ಯ. ವಿಶುದ್ಧ ಬುದ್ಧಿ ಪರಮಾತ್ಮ ವೇದನಂ ತೇನೈವ ಸಂಸಾರ ಸಮೂಲ ನಾಶ. ಯಾವತ್ತು ಭಾರಿ ಟಯರ್ಡ್ ಆಗಿರ್ತೀನಿ ಆ ದಿವಸ ಉಪನ್ಯಾಸ ತುಂಬ ರಿಲ್ಯಾಕ್ಸ್ ಆಗುತ್ತೆ. ನಾವು ಭಾರಿ ಟಯರ್ಡ್ ಆಗಬೇಕು ಅಂದರೆ ಉಪನ್ಯಾಸ ಭಾರಿ ಜೋರಾಗುತ್ತೆ.